ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞ ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಕೀಟ ತಜ್ಞರಾಗಿರುವ ಡಾ ಬದ್ರಿ ಪ್ರಸಾದ್. ಇಂದಿನ ವಿಷಯ ಜೇನುನೊಣಗಳ ಕುಟುಂಬ ಹಾಗೂ ರಚನೆ. ಎಲ್ಲ ರೈತ ಬಂಧರಿಗೂ ನಮಸ್ಕಾರ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯದಂತ ಸ್ವಾಗತ. ಈ ಒಂದು ಜೇನು ಕೃಷಿಗೆ ಸಂಬಂಧಪಟ್ಟಂತಹ ಸರಣಿಯೊಳಗೆ ಇವತ್ತು ನಾವು ಜೇನು ಹುಳುವಿನ ಜೀವನ ಚಕ್ರದ ಬಗ್ಗೆ ಮಾತಾಡೋಣ ಅಂತ ಈ ಒಂದು ವಿಷಯವನ್ನು ತಿಳಿಸಿಕೊಡ್ಲಿಕ್ಕೆ ನನ್ನ ಜೊತೆಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಅವರು ಇದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಬದ್ರಿ ಪ್ರಸಾದ್ ಅವರೇ. ನಮಸ್ಕಾರ. ಸರಿಗ ಈ ಜೇನು ಹುಳುವಿನ ಜೀವನ ಚಕ್ರ ಯಾವ್ಯಾವ ಹಂತಗಳದಾವ, ಯಾವ್ಯಾವ ಹಂತದಲ್ಲಿ ಎಷ್ಟು ದಿವಸ ಇರ್ತದೆ, ಆಮೇಲೆ ಪ್ರಭೇದಗಳಿಗೆ ಒಂದೇ ಅದನ್ನೋ ಬೇರೆ ಬೇರೆ ಅದನ್ನೋ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ? ಖಂಡಿತ. ಮೊದಲನೇದಾಗಿ ನಾವು ಜೇನು ಹುಳುವಿನ ಒಂದು ಜೀವನ ಚರಿತ್ರೆ ಅಥವಾ ಚಕ್ರವನ್ನು ನಾವು ಗಮನಿಸಿದಾಗ ಇದು ಒಂದು ಪರಿಪೂರ್ಣ ರೂಪಾಂತರ ಹೊಂದತಕ್ಕಂತಹ ಒಂದು ಪ್ರಕ್ರಿಯೆಯನ್ನ ಅದು ಅನುಸರಿಸ್ಕೊಂತ ಬರ್ತದೆ. ಪರಿಪೂರ್ಣ ರೂಪಾಂತರ ಅಂತ ಹೇಳಿದ್ರೆ ಮೊದಲನೇದಾಗಿ ಮೊಟ್ಟೆ ಹಂತ, ನಂತರ ಒಂದು ಕೀಡೆ ಅಥವಾ ಹುಳುವಿನ ಹಂತವನ್ನು ನಾವು ನೋಡ್ತೇವೆ, ನಂತರದಲ್ಲಿ ಕೋಶಾವಸ್ಥೆ, ಅದಾದ ನಂತರ ಪ್ರೌಢ ಅಥವಾ ಬೆಳೆದಂತಹ ಒಂದು ಹುಳುವಿನ ಒಂದು ಅವಸ್ಥೆಯನ್ನು ನಾವು ನೋಡ್ತೀವಿ. ಈ ಒಂದು ನಾಲ್ಕು ಹಂತಗಳನ್ನು ದಾಟತಕ್ಕಂತಹ ಒಂದು ಪರಿಪೂರ್ಣ ವ್ಯವಸ್ಥೆ ಈ ಒಂದು ಹುಳುವಿನಲ್ಲಿ ಇದೆ. ಅಂದ್ರೆ ನಾಲ್ಕು ಹಂತ ದಾಟಲಿಕ್ಕೆ ಎಷ್ಟು ದಿವಸ ಹಿಡಿಯುತ್ತೆ? ಎಷ್ಟು ದಿವಸ? ಅದರಲ್ಲಿ ಪ್ರಮುಖವಾಗಿ ಈ ಒಂದು ರಾಣಿ ಅಥವಾ ಗಂಡು ನೊಣ ಇರಬಹುದು ಅಥವಾ ಕೆಲಸಗಾರ ನೊಣ, ಈ ಒಂದು ಮೊಟ್ಟೆಯ ಹಂತದಲ್ಲಿ 3 ದಿವಸಗಳ ಕಾಲ ಕಳೀತಾಳೆ. ಒಟ್ಟು 3 ದಿವಸಗಳ ಅವಧಿ. ಇದು 3 ಜಾತಿಗಳಿಗೆ ಅದು ಒಂದೇ ಇರ್ತದೆ, ಅದರಲ್ಲಿ ವ್ಯತ್ಯಾಸ ಇರೋದಿಲ್ಲ. ಆದರೆ ಹುಳುವಿನ ಹಂತಕ್ಕೆ ಬಂದಾಗ ರಾಣಿ ಹುಳುವಿನ ಒಂದು ಕಾಲಾವಧಿ 5 ದಿವಸಗಳನ್ನು ಈ ಒಂದು ಹುಳುವಿನ ಅವಸ್ಥೆಯಲ್ಲಿ ಕಳೀತದೆ. ಆದರೆ ಗಂಡು ನೊಣಗಳು 7 ದಿವಸದ ಒಂದು ಸಮಯವನ್ನು ತಗೊಳ್ತವೆ. ಅದೇ ರೀತಿ ಕೆಲಸಗಾರ ನೊಣಗಳು ಅವು ಸಹ 5 ದಿನಗಳ ಒಂದು ಹಂತವನ್ನು ಕಳೀತವೆ. ಅಂದ್ರೆ ರಾಣಿ ಮತ್ತೆ ಕೆಲಸಗಾರ ಹುಳುಗಳು ಎರಡೂ ಸಹ 5 ದಿನಗಳ ಒಂದು ಕಾಲಾವಧಿಯನ್ನು ಈ ಒಂದು ಹುಳುವಿನ ಅವಸ್ಥೆಯಲ್ಲಿ ಕಳೀತವೆ. ಅಂದ್ರೆ ಗಂಡಿಗೆ ಮಾತ್ರ 2 ದಿವಸ ಜಾಸ್ತಿ ಆಗುತ್ತೆ, 2 ದಿವಸದ ಕಾಲಾವಧಿ ಜಾಸ್ತಿ ಆಗುತ್ತೆ. ನಂತರ ಅವು ಕೋಶಾವಸ್ಥೆಯನ್ನು ಹೊಂದಿದಾಗ ಇದರಲ್ಲಿ 3 ಪ್ರಭೇದಗಳಲ್ಲಿ ಬೇರೆ ಬೇರೆನೆ ಆಗ್ತದೆ ಇದು ಈ ಒಂದು ಹಂತ ಕಾಲಾವಧಿ. ಕೋಶಾವಸ್ಥೆಯಲ್ಲಿ ರಾಣಿ ನೊಣ ಸುಮಾರು 7-8 ದಿನಗಳ ಕಾಲ ಆ ಒಂದು ಕೋಶಾವಸ್ಥೆಯಲ್ಲಿ ಇರುತ್ತದೆ. ಅದೇ ಗಂಡು ನೊಣ ಆದರೆ ಸುಮಾರು 14 ದಿನಗಳ ಬಹಳ ಅತ್ಯಂತ ಸುದೀರ್ಘವಾದಂತಹ ಕಾಲಾವಧಿ 14 ದಿನಗಳ ಒಂದು ಕೋಶಾವಸ್ಥೆಯನ್ನು ಇದು ಹೊಂದುತ್ತದೆ. ಅದೇ ರೀತಿಯಾಗಿ ಕೆಲಸಗಾರ ಹುಳುಗಳು 11-12 ದಿವಸಗಳ ಒಂದು ಅವಧಿಯನ್ನು ಹೊಂದವೆ. ಈ ಒಂದು ಹಂತವನ್ನು ಒಟ್ಟಾರೆಯಾಗಿ ನಾವು ನೋಡಿದ್ರೆ ಈ 3 ಹಂತಗಳು ಮೊಟ್ಟೆ, ಹುಳು ಮತ್ತೆ ಕೋಶಾವಸ್ಥೆಯನ್ನು ನೋಡಿದಾಗ ರಾಣಿ ನೊಣ ಸುಮಾರು 15-16 ದಿವಸ ತಗೊಳ್ತದೆ ಈ 3 ಹಂತವನ್ನು ಇದು ಮಾಡಲಿಕ್ಕೆ ಮುಗಿಸ್ಲಿಕ್ಕೆ. ಗಂಡು ನೊಣಗಳು ಸುಮಾರು 24 ದಿನಗಳ ಒಂದು ಸುದೀರ್ಘ ಅವಧಿಯನ್ನು ತಗೊಳ್ತವೆ. ಅದೇ ರೀತಿ ಕೆಲಸಗಾರ ನೊಣಗಳು ಸುಮಾರು 19-20 ದಿವಸಗಳನ್ನು ಈ 3 ಹಂತಗಳನ್ನು ಮುಗಿಸಲಿಕ್ಕೆ ತಗೊಳ್ತದೆ. ಅಂದ್ರೆ ಹೆಚ್ಚಿಗೆ ತೊಳೆವು ಕೆಲಸಗಾರ ಹುಳುಗಳು, ಕೆಲಸಗಾರ ಅಥವಾ ಗಂಡು ನೊಣಗಳು ಸಹ ಜಾಸ್ತಿ ತಗೊಳ್ತವೆ. ಆದರೆ ಒಂದು ಪ್ರೌಢ ನೊಣದ ಒಂದು ಆಯುಷ್ಯವನ್ನು ನಾವು ಗಮನಿಸಿದಾಗ ಬಹಳ ಸುದೀರ್ಘವಾಗಿ ಆಯಸ್ಸಿರ್ತಕ್ಕಂಥದ್ದು ಅಥವಾ ಬದುಕತಕ್ಕಂಥದ್ದು ರಾಣಿ ನೊಣ. ಸುಮಾರು 1-3 ವರ್ಷಗಳ ಒಂದು ಆಯಸ್ಸು ಅದಕ್ಕಿದೆ ಪ್ರೌಢಾವಸ್ಥೆಯಲ್ಲಿ, 1-3 ವರ್ಷಗಳ ಕಾಲ ಬದುಕ್ತದೆ. ಆದರೆ ಗಂಡು ನೊಣಗಳು ಸುಮಾರು 50-60 ದಿವಸ ಬದುಕತಕ್ಕಂತ ಒಂದು ವ್ಯವಸ್ಥೆಯನ್ನು ನೋಡ್ತೀವಿ. ಅದೇ ರೀತಿಯಾಗಿ ಕೆಲಸಗಾರ ಇವು ಸಹ ಹೆಣ್ಣೆ ರಾಣಿಯಂತೆ, ಇವು ಹೆಣ್ಣು, ಆದರೆ ಇವುಗಳ ಆಯಸ್ಸು ಮಾತ್ರ 45-80 ದಿವಸ ಮಾತ್ರ. ಸರ್ ಏನು ವ್ಯತ್ಯಾಸ? ಎರಡು ಹೆಣ್ಣೆ ಇರೋದ್ರಿಂದ ಇವಕ್ಕಿಷ್ಟು ಕಡಿಮೆ ಜಾಸ್ತಿ? ವೈಜ್ಞಾನಿಕವಾಗಿ ಅದನ್ನ ಸಂಶೋಧನೆ ಮಾಡಿದಾಗ ಬಹುಶಃ ನಮಗೆ ಕಂಡು ಬಂದಂತ ಒಂದು ಅಂಶ ಏನಂತಂದ್ರೆ ಈ ಒಂದು ರಾಣಿ ನೊಣ ಬದುಕಬೇಕಾದ್ರೆ ಅಥವಾ ರಾಣಿ ನೊಣ ಹುಟ್ಟಿದಾಗಿನಿಂದ ಹಿಡಿದು ಅದಕ್ಕೆ ಪ್ರತಿ ದಿವಸ ಸಹಿತ ರಾಜಶಾಹಿ ರಸವನ್ನ ಆಹಾರವಾಗಿ ನೀಡಲಾಗುತ್ತೆ. ಈ ಒಂದು ರಾಜಶಾಹಿ ರಸ ಅಂತಕ್ಕಂಥದ್ದು ಮರಿ ಹುಳುಗಳ ತಲೆಯಲ್ಲಿರ್ತಕ್ಕಂತ ಹೈಪೋಫೆರೆಂಜಿಯಲ್ ಗ್ಲಾಂಡ್ಸ್ ಅಂತ ಕರಿತೀವಿ, ಆ ಒಂದು ಗ್ರಂಥಿಯಿಂದ ಬರತಕ್ಕಂತಹ ಒಂದು ಸ್ರಾವ ಅದು. ಆ ಒಂದು ಸ್ರಾವವನ್ನ ಉಣಿಸಿ ಈ ಒಂದು ರಾಣಿಯನ್ನ ಬೆಳೆಸ್ತಾವು. ಅಂದ್ರೆ ಮರಿ ಹುಳುಗಳು ಸಾಯ್ಬೇಕಲ್ಲ ಸರ್? ಸಾಯೋದಿಲ್ಲ ಸರ್, ಅದು ತಲೆಯಿಂದ ಒಸರ್ತಾ ಇರ್ತದೆ ಅಷ್ಟೇ. ಅದು ಕಲೆಕ್ಟ್ ಮಾಡ್ಕೋತಾರೆ, ಅದನ್ನ ಸಂಗ್ರಹಣೆ ಮಾಡಿ ಅದನ್ನ ರಾಣಿಗೆ ತಿನ್ನಿಸ್ತಾ ಇರ್ತವೆ. ಅದು ಅತ್ಯಂತ ಹೆಚ್ಚಿನ ಒಂದು ಪ್ರೋಟೀನ್ ಭರಿತವಾದಂತಹ ಒಂದು ವಿಶೇಷ ಆಹಾರ ಅಂತ ಹೇಳ್ಬೋದು. ಆ ಆಹಾರವನ್ನ ತಿಂದು ಬದುಕತಕ್ಕಂತಹ ರಾಣಿ ಆಯಸ್ಸು ಜಾಸ್ತಿ ಇರ್ತದೆ. ಅಂದ್ರೆ ಅದರಲ್ಲಿ ಬಹುಶಃ ಆಯಸ್ಸನ್ನು ವೃದ್ಧಿಸ್ತಕ್ಕಂತಹ ಹಲವಾರು ಅಂಶಗಳಿದಾವೆ ಅಂತೇಳಿ ಇವತ್ತು ವಿಜ್ಞಾನ ಕಂಡುಹಿಡ್ಕೊಂಡದೆ. ಹಾಗಾಗಿ ಅದಕ್ಕೆ ಬಹಳ ದಿನ ಬದುಕುತ್ತೆ. ಯಾಕಂದ್ರೆ ಬೇರೆ ಹುಳುಗಳಿಗೆ ಸಹಿತ ಅದು ಅಲ್ಪ ಪ್ರಮಾಣದಲ್ಲಿ ಕೇವಲ 1 ದಿವಸ ಅಥವಾ 2 ದಿವಸದ ಮಟ್ಟಿಗೆ ಅಷ್ಟೇ ತಿನ್ನ ಸಿಗುತ್ತದೆ. ರಾಣಿಗೆ ಮಾತ್ರ ಜೀವನ ಪೂರ್ತಿ ಅದು ಆ ಒಂದು ಆಹಾರ ಸಿಗ್ತಾ ಇರ್ತದೆ. ಹಾಗಾಗಿ ಅದು ಹೆಚ್ಚಿನ ಒಂದು ಆಯುಷ್ಯವನ್ನ ಶಕ್ತಿಯನ್ನ ಹೊಂದಿರ್ತದೆ ಅಂತೇಳಿ ನಮ್ಗೆ ಒಂದು ಭಾವನೆ. ವೈಜ್ಞಾನಿಕವಾಗಿ ಅದು ಹಲವಾರು ನಿದರ್ಶನ ಸಹಿತ ಇದೆ. ಹೌದಲ್ಲ ಸರ್? ಹಾಗಾಗಿ ಅದಕ್ಕೆ ಸಿಗಲಾರದಂತ ಹುಳುಗಳು ಕೆಲಸಗಾರ ಹುಳಾಗಿರ್ತವೆ. ಅವು ಅಪರಿಪೂರ್ಣವಾಗಿ ಬೆಳೆದಿರ್ತವೆ, ಅದರಲ್ಲಿ ಗರ್ಭಾಶಯ ಅಥವಾ ಈ ಒಂದು ಜನನಗಳು ಸರಿಯಾಗಿ ಅಭಿವೃದ್ಧಿ ಆಗಿರೋದಿಲ್ಲ. ಹಾಗಾಗಿ ಅವಕ್ಕೆ ತತ್ತಿ ಇಡತಕ್ಕಂತಹ ಈ ಒಂದು ಶಕ್ತಿ ಬಂದಿರೋದಿಲ್ಲ, ಸಾಮರ್ಥ್ಯ ಇರೋದಿಲ್ಲ, ಸಾಮರ್ಥ್ಯ ಇರೋದಿಲ್ಲ. ಇದನ್ನ ನಾವು ಈ ಜೀವನ ಚಕ್ರದಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬಹುದು. ಮತ್ತೆ ಉಳಿದ ಕೆಲಸಗಾರ ಹುಳು ಗಂಡು ಹುಳು ಇವನ್ನ ನಾವು ಗುರುತಿಸೋದು ಹೆಂಗಂತ್ರಿ ಸರ್? ಸಾಧಾರಣವಾಗಿ ನಾವು ಒಂದು ಕುಟುಂಬವನ್ನ ಅಥವಾ ಗೂಡನ್ನ ಗಮನಿಸಿದಾಗ, ಒಂದು ಕುಟುಂಬದಲ್ಲಿ ಒಂದೇ ರಾಣಿ ಇರ್ತವೆ, ಆ ಒಂದು ರಾಣಿಯನ್ನ ಅದರ ಗಾತ್ರದ ಮೇಲೆ ನಾವು ಮೊದಲನೇದಾಗಿ ಗುರುತಿಸಬಹುದು ಬಹಳ ಸುಲಭ. ಯಾಕೆಂದ್ರೆ ಸುಮಾರು ಒಂದೂವರೆ ಪಟ್ಟು ದೊಡ್ಡದಾಗಿರೋದ್ರಿಂದ ಒಂದೂವರೆ ಪಟ್ಟು ದೊಡ್ಡದಾಗಿರುತ್ತದೆ, ಹಾಗಾಗಿ ಅದು ಮೊದಲನೇದಾಗಿ ಗುರುತಿಡ್ತಕ್ಕಂಥ ಅಂಶ. ಎರಡನೇದಾಗಿ ಆ ಒಂದು ರೆಕ್ಕೆ ಏನಿರ್ತದೆ ಅದರ ಬೆನ್ನ ಮೇಲೆ, ಆ ರೆಕ್ಕೆ ಕೇವಲ ಅರ್ಧ ಬೆನ್ನಷ್ಟೇ ಕವರ್ ಮಾಡಿರ್ತದೆ, ಮುಚ್ಚಿಕೊಂಡಿರ್ತದೆ, ಅಂದ್ರೆ ಹೊಟ್ಟೆಯ ಭಾಗವನ್ನ ಅರ್ಧದಷ್ಟೇ ಮುಚ್ಚಿರ್ತದೆ. ಅದು ಎರಡನೇ ಅಂಶ. ಈ ಗುಣಗಳಿಂದ ನಾವು ಅದನ್ನ ಗಮನಿಸ್ತೀವಿ. ಆಮೇಲೆ ಮೂರನೇದಾಗಿ ಹೇಳಬೇಕಂತಂದ್ರೆ, ಈ ಗಂಡು ಹುಳ ಮತ್ತೆ ಕೆಲಸಗಾರ ಹುಳುಗಳನ್ನ ಗಮನಿಸಿದಾಗ ಅಥವಾ ರಾಣಿ ಮತ್ತೆ ಕೆಲಸಗಾರ ಹುಳುವನ್ನು ಗಮನಿಸಿದಾಗ, ಕೆಲಸಗಾರ ಹುಳುವಿಗೆ ಆ ಒಂದು ವಿಷದ ಗ್ರಂಥಿ ಅಥವಾ ನಾವೇನು ಚುಚ್ಚತಕ್ಕಂತಹ ಮುಳ್ಳು ಅಂತ ಏನ್ ಹೇಳ್ತೀವಿ, ಸ್ಟಿಂಗ್ ಅಂತ ಹೇಳ್ತೀವಿ, ಅದು ಆ ಅಂಶ ಇರ್ತದೆ. ರಾಣಿಯಲ್ಲಿ ಅದು ಬಹಳಷ್ಟು ಸಲ ಇರಬಹುದು ಅಥವಾ ಬಹಳ ಸಣ್ಣದಾಗಿ ಡಿಜನರೇಟ್ ಅಂತ ಹೇಳ್ತೀವಿ, ಇದ್ದು ಇಲ್ಲದಂತೆ ಇರಬಹುದು. ಆ ಒಂದು ಚುಚ್ಚತಕ್ಕಂತ ಸಾಮರ್ಥ್ಯ ಇರೋದಿಲ್ಲ. ಮತ್ತೆ ಗಂಡು ಹುಳುಗಳಿಗೂ ಸಹ ಈ ಒಂದು ಚುಚ್ಚುವಂತಹ ಅಂಗ ಇರೋದಿಲ್ಲ. ಇದು ಬಹಳ ಪ್ರಮುಖವಾಗಿ. ಮತ್ತೆ ಮೂರನೇದಾಗಿ, ಈ ಒಂದು ಗಂಡು ಹುಳುಗಳನ್ನ ಮತ್ತೆ ಕೆಲಸಗಾರ ಹುಳುಗಳನ್ನ ನಾವು ಗಮನಿಸಿದಾಗ, ಗಂಡು ಹುಳುಗಳು ಆ ಒಂದು ಹೊಟ್ಟೆಯ ಭಾಗ ಅಥವಾ ಹೊಟ್ಟೆಯ ತುದಿ ಮೊಂಡಾಗಿರುತ್ತೆ, ಅಂದ್ರೆ ಚೂಪಿರೋದಿಲ್ಲ ಅಥವಾ ಯು ಆಕಾರದಲ್ಲಿ ಇರ್ತದೆ, ಇಂಗ್ಲಿಷ್ನ ಯು ಆಕಾರದಲ್ಲಿ ಇರ್ತದೆ. ಈ ಕೆಲಸಗಾರ ಹುಳುಗಳಲ್ಲಿ ಚೂಪಾಗಿರ್ತದೆ, ಮತ್ತೆ ಚುಚ್ಚತಕ್ಕಂತಹ ಮುಳ್ಳು ಅಥವಾ ಕೊಂಡಿ ಆ ಒಂದು ಹೊಟ್ಟೆಯ ತುದಿಯಲ್ಲಿ ಇರ್ತದೆ. ಕೆಲಸಗಾರ ಹುಳುಗಳಲ್ಲಿ ಇರ್ತದೆ, ಗಂಡು ಹುಳುಗಳಲ್ಲಿ ಅದು ಇರೋದಿಲ್ಲ. ಮತ್ತೆ ಗಂಡು ಹುಳುಗಳನ್ನ ಹೊಟ್ಟೆ ಅಂಶವನ್ನು ನಾವು ಗಮನಿಸಿದಾಗ ಅದು ಸಂಪೂರ್ಣವಾಗಿ ಬಹಳ ಕಪ್ಪು ಬಣ್ಣ ಇರ್ತದೆ, ಹೆಚ್ಚಾಗಿ ಗಾಢ ಕಪ್ಪು ಬಣ್ಣದಲ್ಲಿ ಇರ್ತದೆ. ಕೆಲಸಗಾರ ಹುಳುಗಳು ಆ ಒಂದು ಪಟ್ಟಿಯ ರೂಪದಲ್ಲಿ ಮಾತ್ರ ಇರ್ತದೆ. ಈ ಕೆಲವೊಂದು ಗುಣಗಳನ್ನ ನಾವು ಇಟ್ಕೊಂಡಾಗ ಇದನ್ನ ಗಮನಿಸಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಪ್ರಮುಖವಾಗಿ ನಾವು ಈ ಒಂದು ಕೆಲಸಗಾರ ಹುಳುಗಳನ್ನು ಗಮನಿಸಿದಾಗ, ಕೆಲಸಗಾರ ಹುಳುವಿನ ಹಿಂಗಾಲಿನಲ್ಲಿ ಪರಾಗ ಬುಟ್ಟಿ ಅಂತ ಒಂದು ರಚನೆ ಇರ್ತದೆ, ಅಂದ್ರೆ ಪರಾಗವನ್ನು ಸಂಗ್ರಹಣೆ ಮಾಡಲಿಕ್ಕೆ ಪುಟ್ಟಿ ಇರ್ತದೆ. ಅಂದ್ರೆ ಹೂವಿಗೆ ವಿಸಿಟ್ ಮಾಡಿದಾಗ ಪರಾಗವನ್ನು ಸಂಗ್ರಹಣೆ ಮಾಡಲಿಕ್ಕೆ ಅದು ಒಂದು ಪುಟ್ಟಿ ಇರ್ತದೆ. ಅದು ಈ ಗಂಡು ಹುಳುಕಾಗ್ಲಿ ರಾಣಿ ಹುಳುಕಾಗ್ಲಿ ಇರೋದಿಲ್ಲ. ಸೊ ಈ ಅಂಶಗಳನ್ನು ಇಟ್ಟುಕೊಂಡು ನಾವು ಇದನ್ನ ಗಮನಿಸಲಿಕ್ಕೆ ಅಥವಾ ಗುರುತು ಹಿಡಿಲಿಕ್ಕೆ ಅವಕಾಶ ಆಗುತ್ತೆ. ಇದು ಆ ಒಂದು ಕುಟುಂಬದಲ್ಲಿ ಕಂಡು ಬರತಕ್ಕಂತಹ ಒಂದು ಚಿತ್ರಣ ಅದು. ಸೊ ಮತ್ತೆ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ, ಈ ಒಂದು ಚಟುವಟಿಕೆ, ಈ ಒಂದು ಕೆಲಸಗಾರ ಹುಳುಗಳು ಈ ಒಂದು ಬೇರೆ ಹುಳುಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಚಟುವಟಿಕೆಯಾಗಿರುತ್ತೆ, ಒಟ್ಟೊಟ್ಟಾಗಿರುತ್ತದೆ. ಆದ್ರೆ ರಾಣಿ ಹುಳನು ಸಹ ಬಹಳಷ್ಟು ಸಾಕಷ್ಟು ಕ್ರಿಯಾಶೀಲವಾಗಿರುತ್ತೆ, ಆದ್ರೆ ಯಾವಾಗಲೂ ಈ ಒಂದು ಕೆಲಸಗಾರ ಹುಳುಗಳಿಂದ ಸುತ್ತುವರೆದಿರುತ್ತದೆ. ಒಂದೇ ಆಗಲಿಕ್ಕೆ ಬಿಡೋದೇ ಇಲ್ಲ ಅವು. ಯಾವಾಗೂ ಆ ಒಂದು ಶುಶ್ರೂಷ ಅಥವಾ ನರ್ಸಿಂಗ್ ಬೀಸ್ ಅಂತ ಏನ್ ಹೇಳ್ತೀವಿ, ಅವುಗಳು ಅದರ ಸುತ್ತ ಇದ್ದೇ ಇರ್ತವೆ. ಇದನ್ನ ಈ ಒಂದು ಚಕ್ರದಲ್ಲಿ ನಾವು ಗಮನಿಸಬಹುದು ಸಾಧಾರಣವಾಗಿ. ಮತ್ತೆ ಎಲ್ಲಿರುತ್ತದೆ ಆ ಒಂದು ಗೂಡಿನಲ್ಲಿ ನಾವು ಹೇಳಬೇಕಂತಂದ್ರೆ, ಸಾಧಾರಣವಾಗಿ ಎಲ್ಲಿ ಹೆಚ್ಚು ಒತ್ತಾಗಿರ್ತದೆ ಅಥವಾ ಹುಳುಗಳ ಸಂಖ್ಯೆ ಜಾಸ್ತಿ ಇರ್ತದೆ ಅವುಗಳ ಮಧ್ಯದಲ್ಲಿ ಇರತಕ್ಕಂಥದನ್ನ ನಾವು ಗಮನಿಸಬಹುದು. ಹೆಚ್ಚು ಒತ್ತಾಗಿ ಕೂಡಿರತಕ್ಕಂಥ ಹುಳುಗಳ ಮಧ್ಯದಲ್ಲಿ ಅದಿರ್ತದೆ. ಕೆಲವು ಸಲ ಏನಾಗುತ್ತೆ, ನಮಗೆ ಹೊಸ ರಾಣಿ ಬಂದಾಗ, ಅಂದ್ರೆ ಈಗ ತಾನೇ ಹುಟ್ಟಿರ್ತಕ್ಕಂಥ ರಾಣಿ ಬಂದಾಗ, ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ರಾಣಿ ಕಾಣಿಸದೇನು ಇರಬಹುದು ಒಂದು ಗೂಡಲ್ಲಿ. ಯಾಕೆಂದ್ರೆ ಅದು ಗಾತ್ರ ಆಗತಾನೆ ಬಂದಿರತಕ್ಕಂಥ ಹುಳುವಿನ ಗಾತ್ರ ಕಡಿಮೆ ಇರುತ್ತೆ. ಅಷ್ಟೊಂದು ನೇರವಾಗಿ ನಾವು ಇದು ಕೆಲಸಗಾರಗಳು ಇದು ರಾಣಿ ಅಂತ ಗುರುತಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಆದ್ರೆ ನಮ್ಮ ಒಂದು ಅನುಭವ ಮತ್ತೆ ಅದರ ರೆಕ್ಕೆಯ ಗಾತ್ರ, ಈ ರೆಕ್ಕೆಯ ಒಂದು ಬೆಳವಣಿಗೆ, ಇದನ್ನ ನೋಡಿ ನಾವು ಗುರುತಿಡಿಯೋಕೆ ಸಾಧ್ಯ ಆಗುತ್ತೆ. ಒಂದು ಗೂಡಿನಲ್ಲಿ ಒಂದೇ ರಾಣಿ ಇರ್ತದೆ, ಹೌದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಕೆಲವು ಸಂದರ್ಭಗಳಲ್ಲಿ ಆ ಒಂದು ರಾಣಿಯ ಒಂದು ಹೊಟ್ಟೆಯ ಭಾಗ ಏನಾಗಿರ್ತದೆ, ಈ ಒಂದು ಕೋಶಗಳ ಒಳಗೆ ತತ್ತಿ ಇಡ್ಲಿಕ್ಕೆ ಅಂತೇಳಿ ಒಳಗೆ ಹೊಕ್ಕೊಂಡಿರ್ತದೆ. ಅಂತ ಸಂದರ್ಭದಲ್ಲಿ ಸಹಿತ ನಮಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತದೆ, ರಾಣಿ ಇದೆಯೋ ಇಲ್ವೋ. ಯಾಕಂದ್ರೆ ನೇರವಾಗಿ ನೋಡ್ಲಿಕ್ಕೆ ಸಿಗೋದಿಲ್ಲ, ಅದ್ರ ಹೊಟ್ಟೆ ಭಾಗ ಒಳಗಡೆ ಇರ್ತದೆ, ಗೂಡು ಕೋಶದ ಒಳಗಡೆ ಹಾಕಿಬಿಟ್ಟಿರ್ತದೆ. ಅವಾಗ ಸಹಿತ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತದೆ, ರಾಣಿ ಇದೆಯೋ ಇಲ್ವೋ ಗೂಡಲ್ಲಿ, ಅಥವಾ ರಾಣಿ ಇಲ್ದೇ ಇರೋ ಗೂಡಿರ್ಬೋದು ಇದು. ಕೆಲವು ಸರಿ ಅವಂತ ಚಿತ್ರಣ ಬರ್ತಾ ಇದೆ, ರಾಣಿ ಇರದೆ ಅಂತ ಗೂಡು ಅಂತ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಕೆಲವು ಸಂದರ್ಭದಲ್ಲಿ ರಾಣಿ ಇಲ್ದೇನೂ ಗೂಡಿರ್ತದೆ, ಹಲವಾರು ಸಂದರ್ಭದಲ್ಲಿ ಏನಾಗುತ್ತೆ, ಯಾವಾಗಲೂ ಒಂದು ಆಕಸ್ಮಿಕವಾಗಿ ಯಾವುದೋ ಒಂದು ಆಕಸ್ಮಿಕ ಸನ್ನಿವೇಶದಲ್ಲಿ ರಾಣಿ ಸಾವನ್ನಪ್ಪಬಹುದು, ಅಥವಾ ಯಾವ್ದಾದ್ರು ಒಂದು ವಯಸ್ಸಾದಂತೆ ಅದ ಜೀವ ಹೋಗಿರ್ಬೋದು, ಇನ್ನ ಹೊಸ ರಾಣಿ ಬಂದಿಲ್ಲದೇ ಇರೋ ಸಂದರ್ಭ ಇರ್ಬೋದು. ಅನೇಕ ಆಕಸ್ಮಿಕ ಸಂದರ್ಭಗಳಲ್ಲಿ ನಾವು ಯಾವ್ದಾದ್ರು ಒಂದು ಗೂಡನ್ನ ಅಥವಾ ನಾವು ಸಾಕಾಣಿಕೆ ಮಾಡಿರ್ತಕ್ಕಂಥ ಪೆಟ್ಟಿಗೆಯನ್ನು ಹ್ಯಾಂಡಲ್ ಮಾಡಬೇಕಾದ್ರೆ, ಗೂಡನ್ನು ಹ್ಯಾಂಡಲ್ ಮಾಡಬೇಕಾದ್ರೆ, ಅಲ್ಲಿ ಆಕಸ್ಮಿಕವಾಗಿ ನಾವೇ ರಾಣಿಯನ್ನ ಗೊತ್ತಿರಲಾರ್ದಂಗೆ ಅದಕ್ಕೆ ಡ್ಯಾಮೇಜ್ ಮಾಡಿ ಸತ್ತು ಬಿಟ್ಟಿರ್ಬೋದು. ಅಂತ ಸಂದರ್ಭದಲ್ಲಿ ರಾಣಿ ಇರಲಾರದಂತ ಸಂದರ್ಭ ಸಹಿತ ಇರುತ್ತೆ. ಮುಂದೆ ಒಂದು ರಾಣಿ ಡೆವಲಪ್ ಆಗ್ಬಿಡುತ್ತೆ, ಮುಂದೆ ಒಂದು ರಾಣಿ ಬಹಳಷ್ಟು ಸಂದರ್ಭದಲ್ಲಿ ರಾಣಿ ಡೆವಲಪ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ತಕ್ಷಣದಲ್ಲೇ ಅದು ಒಂದು ಚಟುವಟಿಕೆ ನಡೆದು ಗಂಡು ಹುಳುಗಳು ಇದ್ದಾಗ ಮಾತ್ರ ಹೊಸ ರಾಣಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಹೊಸ ರಾಣಿ ಬರ್ತಾಳೆ. ಅಂದ್ರೆ ಮೂಲ ರಾಣಿ ಹೋದ 9 ದಿವಸಕ್ಕೆ ನೀವು ಗೂಡಿನಲ್ಲಿ ಹೊಸ ರಾಣಿಯನ್ನು ನೋಡಬಹುದು. ಕ್ರಿಯಾಶೀಲವಾಗಿರತಕ್ಕಂತ ಒಂದು ಗೂಡಲ್ಲಿ ಒಂಬತ್ತನೇ ದಿವಸಕ್ಕೆ ಮತ್ತೊಂದು ಹೊಸ ರಾಣಿಯ ಒಂದು ಸೃಷ್ಟಿ ಆಗಿರುತ್ತದೆ. ಗಂಡು ಹುಳುಗಳಿದ್ದಾಗ ಸರ್, ಇನ್ನೊಂದು ಬಹಳ ಮುಖ್ಯವಾಗಿರುವಂತದ್ದು, ನಾವು ಜೀವನ ಚಕ್ರದ ಬಗ್ಗೆ ಮಾತಾಡ್ಲಿರ್ತೀವಿ ಅಂತಂದ್ಮೇಲೆ, ಈ ಹೆಣ್ಣು ಗಂಡು ಯಾವ ಟೈಮ್ ನಾಗ ಒಂದಕ್ಕೊಂದು ಕೂಡ್ಕೊಳ್ತವೆ ಸರ್? ಎಲ್ಲಿ ಕೂಡ್ಕೊಳ್ತವೆ? ಇದನ್ನ ನಾನು ಹೇಳ್ಬೇಕಂತಂದ್ರೆ, ಮೊದಲನೇದಾಗಿ ನಾವು ಈಗ ರಾಣಿ ಹೊಸದಾಗಿ ಬಂದಾಗ ಮಾತ್ರ ಆ ಒಂದು ಗಂಡು ಹೆಣ್ಣಿನ ಒಂದು ಮಿಲನ ನಡೀಲಿಕ್ಕೆ ಸಾಧ್ಯ ಇದೆ. ಅದು ಗೂಡು ಒಳಗಡೆ ಅಲ್ಲ, ಗಾಳಿಯಲ್ಲಿ ನಡೀತಕ್ಕಂಥದ್ದು, ಅಂತರಿಕ್ಷದಲ್ಲಿ ನಡೀತಕ್ಕಂಥ, ಗೂಡಿನ ಹೊರಗಡೆ ನಡೀತಕ್ಕಂತಹ ಒಂದು ಕ್ರಿಯೆ. ರಾಣಿ ಸಂಪೂರ್ಣ ಸನ್ನದ್ಧಳಾದಂತಹ ರಾಣಿ ಗೂಡಿನಿಂದ ಹೊರ ಹೋಗ್ತಾಳೆ, ಅವಳನ್ನು ಹಿಂಬಾಲಿಸಿಕೊಂಡು ಗಂಡು ಹುಳುಗಳು ಹೋಗ್ತವೆ. ಅದರಲ್ಲಿ ಯಾವುದೋ ಕೆಲವೊಂದು ಗಂಡು ಹುಳ ಮೊದಲು ಆ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತದೆ, ಸೇರ್ತಕ್ಕಂಥ ಒಂದು ಆಗ್ತದೆ. ಸಾಕಷ್ಟು ಪ್ರಮಾಣದಲ್ಲಿ ವೀರ್ಯವನ್ನ ಹೊಂದಿದಂತಹ ರಾಣಿ ಅಂದ್ರೆ, ಒಂದೇ ಹುಳ ಅಂತಲ್ಲ, ಮೂರು ನಾಲ್ಕು ಐದು ಗಂಡುಗಳ ಜೊತೆ ಬೇಕಾದ್ರೂ ಸಮ್ಮಿಲನ ಆಗ್ತದೆ, ಒಂದೇ ಸಲಕ್ಕೆ ಆಗ್ತದೆ. ಒಂದು ಸಲ ಆ ಒಂದು ಸಾಕಷ್ಟು ಪ್ರಮಾಣದಲ್ಲಿ ವೀರ್ಯವನ್ನ ತುಂಬಿಕೊಂಡು ಗೂಡಿಗೆ ವಾಪಸ್ ಬರ್ತಾಳೆ. ಬಹಳ ಅಪರೂಪ ಸಂದರ್ಭದಲ್ಲಿ ಎರಡನೇ ಅಥವಾ ಮೂರನೇ ಮಿಲನಕ್ಕೆ ರಾಣಿ ಹೊರಗೋಗುವಂತ ಸಂದರ್ಭ ಜೀವಮಾನಕ್ಕೆ, ಇಲ್ಲಾಂದ್ರೆ ಜೀವಮಾನ ಒಂದೇ ಸಲಿಗೆ ಅದು. ಆ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಆ ವೀರ್ಯವನ್ನ ತಂದು ತನ್ನಲ್ಲಿ ಸಂಗ್ರಹಣೆ ಮಾಡಿ ಇಟ್ಕೊಳ್ಳುವಂತ ಒಂದು ಶಕ್ತಿ ಆ ರಾಣಿಗೆ ಇರುತ್ತೆ. ನಾನು ಈಗಾಗಲೇ ಹೇಳದಂಗೆ ಈ ಒಂದು ರಾಜಶಾಹಿ ರಸ, ಆ ಒಂದು ಸೇವನೆಯಿಂದ ಈ ಒಂದು ಆಯಸ್ಸು ವೃದ್ಧಿ ಆಗುತ್ತೆ ಅಂತ ಹೇಳಿದ್ವಿ. ಇದನ್ನ ಸಹ ನಾವು ಇತ್ತೀಚೆಗೆ ಹಲವಾರು ಬಾರಿ ನಾವು ಅದನ್ನ ಕಮರ್ಷಿಯಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡಿದೀವಿ. ಅಂದ್ರೆ ಈ ಆಯುಷ್ಯವರ್ಧಕ ಮಾತ್ರೆಗಳ ತಯಾರಿಕೆಯಲ್ಲಿ ಈ ಒಂದು ರಾಜಶಾಹಿ ರಸವನ್ನ ಬಳಕೆ ಮಾಡ್ತಾ ಇದ್ವಿ. ಅದರ ಒಂದು ಎಕ್ಸ್ಟ್ರಾಕ್ಷನ್ ಮಾಡಿ ಅದರ ರಾಜಶಾಹಿ ರಸವನ್ನ ತೆಗೆದು ಅಥವಾ ಅದನ್ನ ಹೆಚ್ಚು ಹೆಚ್ಚು ರಾಣಿ ಕಣಗಳನ್ನ ಸೃಷ್ಟಿ ಮಾಡಿ, ಕೃತಕವಾಗಿ ಸೃಷ್ಟಿ ಮಾಡಿ ಅದರಲ್ಲಿ ಬರತಕ್ಕಂಥ ರಾಜಶಾಹಿ ರಸವನ್ನ ತಗೊಂಡು ಇಂತಹ ಒಂದು ಮಾತ್ರೆಗಳ ತಯಾರಿಕೆಯಲ್ಲಿ ಸಹ ಇವತ್ತು ಬಳಕೆ ಮಾಡ್ತಾ ಇರ್ತೀವಿ. ಇವತ್ತು ನಮಗೆ ಅದು ಆನ್ಲೈನ್ ಮಾರುಕಟ್ಟೆಯಲ್ಲಿ ಸಹ ಲಭ್ಯ ಇದೆ, ಆ ಗುಳಿಗೆಗಳನ್ನ ತರಿಸಿಕೊಂಡು ತಗೊಳ್ಬಹುದು. ಹೌದಲ್ಲ ಸರ್, ಆಯುಷ್ಯವನ್ನ ವೃದ್ಧಿ ಮಾಡ್ಕೊಳಕ್ ಆಸಕ್ತಿ ಇರತಕ್ಕಂಥವ್ರು ಅದನ್ನ ಸಹ ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಸರ್, ಈಗ ಒಂದು ಜೇನಿನ ಗೂಡು ನೋಡಿದೀವಿ, ಒಂದು ಕುಟುಂಬ ನೋಡಿದೀವಿ ಅಂತಂದ್ರೆ ಅಲ್ಲಿ ಆಹಾರ ಕೊಡೋದು ಬಹಳ ಮುಖ್ಯ ಇರ್ತದೆ. ಕೆಲವೊಂದು ವರ್ಕರ್ಗಳು ಹೊರಗಡೆ ಹೋಗಿ ಅವ್ರ ಆಹಾರ ತರ ಬಂದು ತಮ್ಮ ಆಹಾರನೂ ಅಲ್ಲೇ ತಗೊಂಡಿರ್ತವೆ ಅಂತ. ಹೌದು, ಉಳಿದವರಿಗೆ ಆಹಾರವನ್ನ ಯಾವ ರೀತಿ ಸಪ್ಲೈ ಮಾಡ್ತಾವು? ಪ್ರತಿಯೊಂದು ಅದರಲ್ಲಿ ಆಹಾರ ತರಲಿಕ್ಕೆ ಅಂತೇಳಿನೇ ಒಂದು ಗುಂಪಿನ ಹುಳಗಳು ಇರ್ತಾವ. ಅವು ಪದೇ ಪದೇ ಹೊರ ಹೋಗಿ ತಮಗೆ ಆಗಷ್ಟು ಆಹಾರವನ್ನ ಗೂಡಿಗೆ ಹೊತ್ಕೊಂಡು ಬರ್ತಾವ. ಅವು ತಾವು ತಮ್ಗಲ್ದೇನೆ ಮತ್ತೆ ಗೂಡಿನಲ್ಲಿ ಇರತಕ್ಕಂಥ ಇತರ ಸಹೋದ್ಯೋಗಿಗಳಿಗೂ ಸಹಿತ ಆಹಾರವನ್ನ ಪೂರೈಸ್ತಾ ಇರ್ತಾವ. ಅಂದ್ರೆ ಮಕರಂದ ತರೋದಿಲ್ಲ, ಪರಾಗ, ಮಕರಂದ, ನೀರು, ಇವು ಮೂರು ಹೊರಗಡೆಯಿಂದ ತಗೊಂಡ್ಬರ್ತಕ್ಕಂತಹ ಒಂದು ಪದಾರ್ಥಗಳು. ಅಂದ್ರೆ ಒಂದೇ ಹುಳ ಆಹಾರ, ಮಕರಂದ, ನೀರು, ಅದಕ್ಕೆ ಬೇರೆ ಬೇರೆನೆ ಗುಂಪು ಇರ್ತದೆ. ಪ್ರತಿಯೊಂದು ಬೇರೆ ಬೇರೆ, ಪರಾಗ ತರೋದೇ ಬೇರೆ, ಮಕರಂದ ತರಕ್ ಹೋಗಂತವೇ ಬೇರೆ. ಈ ತರ ತಮ್ಮ ತಮ್ಮ ಒಂದು ಇದನ್ನ ಹಂಚಿಕೊಂಡಿರ್ತಾವ. ಕೆಲವು ಹುಳಗಳ ಈ ಒಂದು ಅಂಟನ್ನು ಸಹಿತ ತರ್ತಾವ. ಗೂಡನ್ನು ಕಟ್ಟಲಿಕ್ಕೆ ಅವಶ್ಯಕವಾದಂತಹ ಅಂಟು, ಪ್ರೊಪಾಲಿಸ್ ಅಂತ ಏನ್ ಕರಿತೀವಿ, ಅದನ್ನು ಸಹ ಸಂಗ್ರಹಣೆ ಮಾಡ್ತಾವ. ಈ ಒಂದು ಚಟುವಟಿಕೆಗಳನ್ನ ಗೂಡಿನ ರಚನೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಸಾಧಾರಣವಾಗಿ. ಸರಿಗ, ಒಂದು ರಾಣಿಯನ್ನು ತತ್ತಿ ಇಡುತ್ತದೆ, ಆ ತತ್ತಿ ಎಲ್ಲಿ ಇಡ್ತದೆ? ಮತ್ತೆ ಒಂದೊಂದು ಷಡ್ಭುಜಾಕೃತಿಯ ಒಂದು ಕುದಿರ್ತಲ್ಲ, ಅದರೊಳಗಡೆ ತತ್ತಿ ಇಡ್ತಾನೆ, ಹೊರಗಡೆ ಇಡ್ತದೆ? ಒಂದು ಗೂಡನ್ನ ಗಮನಿಸಿದಾಗ ಒಂದೊಂದು ಕಣಕ್ಕೆ ಒಂದೊಂದು ಆ ತತ್ತಿಯನ್ನ ಇಡ್ತಾ ಹೋಗ್ತದೆ. ಅದು ಅದರಲ್ಲಿ ಹೆಚ್ಚಾದಂತಹ ತತ್ತಿಗಳನ್ನ ಈ ಮರಿ ಹುಳುಗಳು ಬೇರೆ ಕೋಶಗಳಿಗೆ ಶಿಫ್ಟ್ ಮಾಡೋದನ್ನ ಸಹಿತ ನಾವು ನೋಡ್ತೀವಿ. ನೀವು ಗೂಡನ್ನ ಗಮನಿಸಿದಾಗ ಆ ಒಂದು ಗೂಡಿನ ತಳಭಾಗದಲ್ಲಿ ಒಂದು ತೆಳು ಬಿಳಿ ದಾರದಂತೆ ಈ ತತ್ತಿಯನ್ನು ನಾವು ಕಾಣಬಹುದು. ಆ ಗೂಡಿನ ಜೋತು ಬಿದ್ದಂತ ಒಂದು ದಾರ, ತೆಳು ದಾರವನ್ನ ನಾವು ನೋಡಬಹುದು. ಆ ಮೊಟ್ಟೆ ಒಡೆದ ನಂತರ ನಾವು ಮರಿ ಹುಳವನ್ನು ಏನ್ ನೋಡ್ತೀವಿ, ಅದು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರ್ತದೆ. ಒಂದು ಕೀಡಿಯ ಲಕ್ಷಣಗಳನ್ನ ನಾವು ನೋಡ್ತೀವಿ, ಅದು ಸಾಧಾರಣವಾಗಿ ಗುರುತಿಡೀತೀವಿ. ಆದ್ರೆ ಮೊಟ್ಟೆಯನ್ನ ನಾವು ನೋಡ್ಬೇಕಾದ್ರೆ ಸ್ವಲ್ಪ ಬೆಳಕಿನಲ್ಲಿ ಇಟ್ಕೋಬೇಕು ಅದನ್ನ. ಆ ತೆಳು ದಾರದಂತಿರ್ತಕ್ಕಂತಹ ಮೊಟ್ಟೆಗಳು ಇರ್ತಾವ ಅಲ್ಲಿ. ಗುಂಡಾಗಿರೋದಿಲ್ಲ ಅಂದ್ರೆ ಸರ್, ತತ್ತಿಗಳು ತತ್ತಿಗಳು ದಾರದ ಆಕೃತಿಯಲ್ಲಿ ಇರ್ತಾವ. ಇಲ್ಲಿ ಗುಂಡಿರೋದಿಲ್ಲ, ದಾರದ ಆಕೃತಿಯಲ್ಲಿ ಇರ್ತದೆ. ತೆಳು ದಾರ ಅದು ಗೋಡೆಗೆ ಹತ್ತಿದಂತಿರ್ತದೆ. ಅದು ಅದನ್ನ ನಾವು ಗಮನಿಸಿ ನೋಡಬೇಕಾಗತ್ತೆ. ಅದು ಯಾವ ಬಣ್ಣದಲ್ಲಿ ಇರ್ತಾವ? ಬಿಳಿ ಬಣ್ಣದಲ್ಲಿ ಇರ್ತದೆ. ಬಿಳಿ ಬಣ್ಣದಲ್ಲಿ ಇರ್ತದೆ, ಅದನ್ನ ನೋಡಬೇಕು. ಅದಾದ್ಮೇಲೆ ಮರಿ ಹುಳಗಳು, ಅವು ಸಹಿತ ನಮ್ಮ ಮಿಲ್ಕಿ ವೈಟ್ ಅಂತ ಏನ್ ಕರಿತೀವಿ ಅದೇ ಬಣ್ಣದಲ್ಲಿ ಇರ್ತದೆ. ಹಚ್ಚ ಬಿಳುಪು ಅಥವಾ ಹಾಲಿನ ಬಿಳುಪು ಅಂತ ಏನ್ ಹೇಳ್ತೀವಿ ಅದೇ ಬಣ್ಣಕ್ಕೆ ಇರ್ತಾವ. ಕೋಶಾವಸ್ಥೆಯಲ್ಲಿ ಮಾತ್ರ ಸ್ವಲ್ಪ ಬಣ್ಣವನ್ನ ಕ್ರಿಮಿ ಬಣ್ಣಕ್ಕೆ ತಿರುಗ್ತಾವವು. ಸರಿ, ನಾವು ಜೀವನ ಚಕ್ರದ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ಮೇಲೆ, ಈ ಒಂದು ಗೂಡಿಗೆ ಕೆಲಸಗಾರ ಹುಳುಗಳು ಎಷ್ಟು ಬೇಕು, ಗಂಡು ಹುಳು ಎಷ್ಟು ಬೇಕು, ಮತ್ತೆ ಇನ್ನೊಂದು ರಾಣಿ ತಯಾರು ಮಾಡಬೇಕು ಅಂತಂದ್ರೆ ಆ ಪ್ರಕ್ರಿಯೆ ಹೆಂಗ್ ನಡೀತದೆ? ಸಾಧಾರಣ ಒಂದು ಗೂಡಿನಲ್ಲಿ ಒಂದು ರಾಣಿ ಇರ್ತದೆ, ಮತ್ತೆ ಒಂದು ನೂರರಷ್ಟು ಗಂಡು ಹುಳುಗಳಿರ್ತದೆ. ಇನ್ನು ಉಳಿದಂತೆ ಸುಮಾರು 20,000 to 40,000 ತನಕ ಕೆಲಸಗಾರ ಹುಳುವನ್ನ ನೋಡಬಹುದು ಆಹಾರ ಚೆನ್ನಾಗಿರತಕ್ಕಂಥ ಸಮಯದಲ್ಲಿ. ಇಲ್ಲ ಬಹಳ ಆಹಾರದ ಕೊರತೆ ಇದೆ ಅಂದ್ರೆ ಕನಿಷ್ಠ 1,000 ಹುಳು ತನಕನೂ ಇರ್ತದೆ. ಇದು ಸಾಧಾರಣವಾಗಿ ರಾಣಿ ಜೇನು ಒಂದೇ ಇರ್ತದೆ, ಒಂದು ಗೂಡಿನಲ್ಲಿ ಒಂದಿರ್ತದೆ. ಬಹಳ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಎರಡನೇ ರಾಣಿಯ ಸೃಷ್ಟಿಗೆ ಅವು ಹೋಗ್ತವೆ. ಎರಡನೇ ರಾಣಿ ಸೃಷ್ಟಿಯಾಗಬೇಕಾದ್ರೆ ಈ ಮೂಲ ಗೂಡಿನಲ್ಲಿ ಆಹಾರ ಬಹಳ ಸಮೃದ್ಧವಾಗಿರಬೇಕು. ಅಂತ ಟೈಮಲ್ಲಿ ಗೂಡಿನ ಒಂದು ವಿಭಜನೆಯಾಗಿ ಬೇರೆ ಗೂಡಿಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಎರಡನೇ ರಾಣಿಯ ಉತ್ಪಾದನೆ ನಡೀತದೆ. ಅಥವಾ ಮೂಲ ರಾಣಿ ಏನಿರ್ತಾಳೆ ಅದಕ್ಕೆ ವಯಸ್ಸಾದಾಗ ಅಥವಾ ಅದಕ್ಕೆ ಈ ಒಂದು ತತ್ತಿ ಇಡತಕ್ಕಂತ ಶಕ್ತಿ ಕುಂದಿದಾಗ ಅಥವಾ ಅದು ಆಕಸ್ಮಿಕವಾಗಿ ತೀರ್ಕೊಂಡಾಗ ಎರಡನೇ ರಾಣಿ ಸೃಷ್ಟಿಯಾಗತಕ್ಕಂಥ ಪ್ರಕ್ರಿಯೆಗೆ ಚಾಲನೆ ಆಗುತ್ತೆ. ಈ ಒಂದು ಚಾಲನೆ ಆದಾಗ ಏನಾಗುತ್ತೆ, ರಾಣಿ ಕಣಗಳು ಕೆಳಗಿನ ಭಾಗದಲ್ಲಿ ಯಾವಾಗಲೂ ಸಾಧಾರಣವಾಗಿ ಆ ಒಂದು ಏರಿಯಾ ಕೆಳಭಾಗದಲ್ಲಿ ಉದ್ದದ ಒಂದು ಕಣಗಳನ್ನು ನಾವು ನೋಡ್ತಿರ್ತೀವಿ ಗೂಡಿನ ಕೆಳಭಾಗದಲ್ಲಿ, ಅಲ್ಲಿಗೆ ರಾಣಿ ಆಗತಕ್ಕಂತಹ ಒಂದು ಮೊಟ್ಟೆಯನ್ನು ಇಡ್ತಾಳೆ. ಅದು ಸ್ವಲ್ಪ ಬೇರೆನೇ ಇರುತ್ತೆ ಅಲ್ಲ, ಮೊಟ್ಟೆ ಸಾಧಾರಣವಾಗಿ ಇಡ್ತದೆ, ಆದ್ರೆ ಅದು ಆಹಾರದ ಮೇಲೆ ಅದು ರಾಣಿಯಾಗಿ ಬದಲಾಗ್ತಕ್ಕಂಥದ್ದು. ನಾವೇನ್ ಹೇಳದೆ ಆಗ್ಲೇ ರಾಯಲ್ ಜೆಲ್ಲಿ ಅಥವಾ ರಾಜಶಾಹಿ ರಸ, ಅದರ ಒಂದು ಪ್ರಮಾಣದ ಆಹಾರ ತಿನ್ನೋದ್ರ ಮೇಲೆ ಅದು ರಾಣಿಯಾಗಿ ಪರಿವರ್ತನೆ ಆಗುತ್ತೆ. ಓ, ಅದು ಎಷ್ಟು ಪ್ರಮಾಣದಲ್ಲಿ ತಿಂತದೆ ಅನ್ನೋದು, ಎಷ್ಟು ದಿವಸ ತಿಂತದೆ ಅನ್ನೋದ್ರ ಮೇಲೆ ಅದು ರಾಣಿಯಾಗಿ ಬೆಳವಣಿಗೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದು ತಾನೇ ಡಿಸೈಡ್ ಮಾಡ್ತದೆ, ಇನ್ನೊಂದು ಅದು ಡಿಸೈಡ್ ಮಾಡೋದಿಲ್ಲ, ಅಲ್ಲಿರ್ತಕ್ಕಂಥ ಕೆಲಸಗಾರ ಹುಳುಗಳು ಡಿಸೈಡ್ ಮಾಡಿರ್ತಾವ ಅದನ್ನ ರಾಣಿಯಾಗಿ ಬೆಳೆಸಬೇಕಂತೇಳಿ. ಹೊಸ ರಾಣಿಯನ್ನ ಈ ಗೂಡಿಗೆ ಅವಶ್ಯಕತೆ ಇದೆ, ಅದನ್ನ ಡೆವಲಪ್ ಮಾಡಬೇಕಂತೇಳಿ ಅವು ರಾಜಶಾಹಿ ರಸವನ್ನು ಯಥೇಚ್ಛ ಪ್ರಮಾಣದಲ್ಲಿ ಕೊಡ್ತಾವ, ಜಾಸ್ತಿಯಾಗಿ ಕೊಡ್ತಾವ. ಅಲ್ಲಿ ಸಾಧಾರಣವಾಗಿ ಒಂದು 3, 4, 5, 6 ಕಣಗಳು ಕೆಲವು ಸರಿ ಬರ್ತಾವ. ಆದ್ರೆ 5-6 ಕಣಗಳು ಬಂದರೂ ಸಹಿತ ಯಾವ ರಾಣಿ ಮೊದಲು ಹೊರಗೆ ಬರ್ತಾಳ ಗೂಡಿಂದ, ಅವಳು ಉಳಿದೆಲ್ಲ ರಾಣಿ ಕಣಗಳನ್ನ ನಾಶ ಮಾಡೇನೆ ತಾನು ಉಳ್ಕೊಂತಾಳ. ಒಂದೇ ಉಳಿತಾಳ. ಹೊಸ ರಾಣಿ ಬರುವಂತ ಸಂದರ್ಭದಲ್ಲಿ ಮೂಲ ರಾಣಿ ತನ್ನ ಜೊತೆ ಅರ್ಧದಷ್ಟು ಮರಿ ಹುಳುಗಳನ್ನ ಅಥವಾ ಈ ಒಂದು ಕೆಲಸಗಾರ ಹುಳುಗಳನ್ನ ಕರ್ಕೊಂಡು ಬೇರೆ ಜಾಗಕ್ಕೆ ಹೋಗ್ಬಿಡ್ತಾಳ. ಹೊಸ ರಾಣಿಗೆ ಮನೆ ಬಿಟ್ಟುಕೊಟ್ಟು ತಾನೇ ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆಗೆ ಹೋಗುವಂತದನ್ನ ನಾವು ನೋಡಬಹುದು ಇಲ್ಲಿ. ಹೌದಲ್ಲ ಸರ್, ಈಗ ಈ ತತ್ತಿ ಗೂಡಿನೊಳಗೆ ಇರ್ತದೆ, ಈ ಕೋಶನು ಗೂಡಿನೊಳಗೆ ಆಗ್ತದೆ, ಕೋಶನ ಗೂಡಿನೊಳಗೆ ಆಗ್ತದೆ, ಹುಳನು ಅಲ್ಲೇ ಆಗ್ತದೆ, ಹುಳ ಆಗಿ ಗೂಡಿನಿಂದ ಹೊರಗೆ ಬರ್ತದೆ, ಅದಾದ್ಮೇಲೆ ಅದು ಸ್ವತಂತ್ರ ಆಗಿಬಿಡ್ತದೆ. ಅದು ಸ್ವತಂತ್ರವಾಗಿ ಹಾರಾಡತಕ್ಕಂತ ಶಕ್ತಿ ಇರ್ತದೆ, ಗೂಡಿಂದ ಹೊರಗೆ ಹೋಗೋದು ಒಳಗೆ ಬರೋದು ಮಾಡ್ತಾ ಇರ್ತದೆ, ಮತ್ತೆ ಕೋಶ ಒಳಗೆ ಹೋಗೋದಿಲ್ಲ, ಆ ಒಂದು ಷಡ್ಭುಜಾಕೃತಿಯ ಕೋಶದ ಒಳಗಡೆ ಹೋಗೋದಿಲ್ಲ, ಅದು ಒಳಗಡೆ ಹೋಗ್ಲಿಕ್ಕೆ ಅದು ಆಕಾರ ದೊಡ್ಡದಾಗಿರ್ತದೆ, ಆಚೆ ಬಂದು ಬಿಟ್ಟಿರ್ತದೆ, ಅದು ಮತ್ತೆ ಒಳಗೆ ಹೋಗೋದಿಲ್ಲ. ಸರ್, ಒಳಗಡೆ ಏನಾದ್ರೂ ಈಗ ಈ ತತ್ತಿಗಳು ಸತ್ತಿದ್ದು ಅಥವಾ ಕೋಶನೇ ಅದರೊಳಗಿನ ಮರಿ ಹೊರಗೆ ಬರಲಿಲ್ಲ ಅಂತ ಸಂದರ್ಭದಲ್ಲಿ ಹೆಂಗ್ ಹೊರಗೆ ಹಾಕ್ತವೆ? ಅಂತ ಸಂದರ್ಭದಲ್ಲಿ ಈ ಒಂದು ಕೆಲಸಗಾರಗಳ ಒಂದು ಗುಂಪು ಇರ್ತದೆ, ಆ ಒಂದು ಶುಶ್ರೂಷಕ ಗುಂಪೇ ಆಗ್ತದೆ, ಅಂದ್ರೆ ಕ್ಲೀನಿಂಗ್ ಬೀಸ್, ಅದು ಆ ಒಂದು ಇದರಲ್ಲಿರ್ತದೆ, ಅವು ಸತತವಾಗಿ ಇಂತಹ ಕೆಲಸ ಮಾಡ್ತಾನೆ ಇರ್ತಾವ. ಯಾವ ಗೂಡಲ್ಲಿ ಆಹಾರ ಉಳ್ಕೊಂಡಿರ್ತದೆ ಅದನ್ನ ಹೊರಗಾಕ್ತಕ್ಕಂಥದ್ದು, ಈ ಒಂದು ಕೋಶಗಳ ಒಂದು ಇದನ್ನ ಚರ್ಮವನ್ನ ತೆಗೆದು ಆಚೆಗೆ ಹಾಕ್ತಕ್ಕಂಥದ್ದು, ಮುರಿದೋಗಿರ್ತಕ್ಕಂಥ ಕೈ ಕಾಲು ರೆಕ್ಕೆಗಳೇನಾದ್ರು ಇದ್ರೆ ಅದನ್ನ ಹೊರಗಾಕ್ತಕ್ಕಂಥದ್ದು, ಈ ಒಂದು ಶುಚಿಗೊಳಿಸುವ ಕಾರ್ಯದಲ್ಲಿ ನಿತ್ಯ ನಿರಂತರವಾಗಿ ಅವು ತೊಡ್ಕೊಂಡಿರ್ತವೆ. ಹೊರಕೂತೆ ಮಾಡ್ತಾ ಇರ್ತಾವ, ಅದನ್ನ ತೆಗೆದ ಕೆಲಸಗಳನ್ನ ಮಾಡ್ತಾ ಇರ್ತಾವ. ಅಂದ್ರೆ ಅವನು ಗೂಡನ್ನ ನಾವೇ ಮನೆ ಕಸ ಹೊಡಿತೀವಿ ಹಂಗೆ ಸ್ವಚ್ಛವಾಗಿ ಇಟ್ಕೊಂತ ಇರ್ತಾವ, ಅವು ನಿರಂತರವಾದ ಕೆಲಸ. ಹೌದು, ಹೆಚ್ಚುವರಿ ಆದಂತ ಮೇಣ, ಉದುರಿದಂತ ಮೇಣ ಅದನ್ನೆಲ್ಲ ತೆಗಿತಾ ಇರ್ತಾವ. ಸೊ ಈ ರೀತಿ ತಮ್ಮಷ್ಟಕ್ಕೆ ತಾವು ಅದನ್ನ ಶುಚಿ ಮಾಡ್ಕೊಳ್ತಾನೆ ಇರ್ತಾವ. ಅಂದ್ರೆ ನಾವು ಸ್ವಚ್ಛತೆ ಪಾಠವನ್ನು ಸಹಿತ ನಾವು ಜೇನುಹುಳಿನಿಂದ ಕಲಿಬಹುದು. ಎಷ್ಟು ಕಲ್ತರೂ ಸಾಲದು, ಕಲಿಸ್ಲಿಕ್ಕನೇ ಇರ್ತಾವ. ಬಹಳಷ್ಟು ಇಂಟ್ರೆಸ್ಟಿಂಗ್ ಇರುವಂತದ್ದು, ಆಮೇಲೆ ಆಸಕ್ತಿ ಇರುವಂತಹ ಸಾಕಷ್ಟು ಜೀವನ ಚಕ್ರದ ಬಗ್ಗೆ ತಿಳಿಸಿಕೊಟ್ರಿ ಭದ್ರಿ ಪ್ರಸಾದ್ ಅವರೇ. ಇನ್ನು ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತಹ ರೈತರು ತಮ್ಮನ್ನ ಸಂಪರ್ಕ ಮಾಡಬೇಕು ಅಂತಂದ್ರೆ ಮೊಬೈಲ್ ನಂಬರ್ ಹೇಳ್ತೀರಿ ಸರ್? 9901 45705. ರೈತ ಬಂದರೆ ಡಾಕ್ಟರ್ ಭದ್ರಿ ಪ್ರಸಾದ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9900014 5705. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಜೇನು ಹುಳಿನ ಬಗ್ಗೆ ಎಲ್ಲ ಮಾಹಿತಿಯನ್ನ ನೀವು ಕೇಳಬಹುದು, ಅವ್ರ ಜೊತೆಗೆ ಜೇನು ಕೃಷಿ ಬಗ್ಗೆ ಚರ್ಚೆಯನ್ನ ಮಾಡಬಹುದು. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿರುವಂತಹ ಡಾಕ್ಟರ್ ಭದ್ರಿ ಪ್ರಸಾದ್ ಅವರಿಗೆ ತಮ್ಮ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಹುಳುವಲ್ಲವದು ಸೃಷ್ಟಿಕರ್ತನ ಮುದ್ದು, ಹುಳುವಲ್ಲವದು ಸೃಷ್ಟಿಕರ್ತನ ಮುದ್ದು, ಯಾರು ಬಯಸದ ತಾನೇ ನೀಡುವ ದಾನ, ಯಾರು ಬಯಸದ ತಾನೇ ನೀಡುವ ದಾನ, ಮನುಷ್ಯನಾದವ ಮಾಡಿದ್ದಷ್ಟೇ ಭೋಗಿಸುವಾತ, ಮನುಷ್ಯನಾದವ ಮಾಡಿದ್ದಷ್ಟೇ ಭೋಗಿಸುವಾತ, ಭೂಮಾತೆ ಸಕಲರನ್ನು ಸಲಹುವಳು, ಭೂಮಾತೆ ಸಮಾಜದ ಪ್ರೀತಿ ಉಣಿಸಿ ಎಲ್ಲ ಭಾಷೆ ವರ್ಗದ ಗೆಳೆಯ ಸಮಾಜದ ಪ್ರೀತಿ ಉಣಿಸಿ ಎಲ್ಲ ಭಾಷೆ ವರ್ಗದ ಗೆಳೆಯ ಅವರವರು ಎಣಿಸಿದಂತೆಯೇ ಉಲುಮೆ ಅವರವರು ಎಣಿಸಿದಂತೆಯೇ ಉಲುಮೆ ಎಲ್ಲರೊಳಗೊಂದಾಗುವ ಗುಣವಿಶೇಷ ಎಲ್ಲರೊಳಗೊಂದಾಗುವ ಗುಣವಿಶೇಷ ಉಳುವಲ್ಲವದು ಸೃಷ್ಟಿಕರ್ತನ ಮುದ್ದು ಉಳುವಲ್ಲವದು ಸೃಷ್ಟಿಕರ್ತ ಬಳ್ಳಿಯಂತೆ ಪುಟ್ಟ ಊರಿಗೂ ಚಲನೆ ಬಾಲಕರಿಂದಿಡಿದು ಹಿರಿಯರಿಗೂ ದರ್ಶನ ಹಬ್ಬಿದ ಬಳ್ಳಿಯಂತೆ ಪುಟ್ಟ ಊರಿಗೂ ಚಲನೆ ಬಾಲಕರಿಂದಿಡಿದು ಹಿರಿಯರಿಗೂ ದರ್ಶನ ಆರೋಗ್ಯ ಕೆಲವೊಂಬಲ್ಲವರಿಂದ ತಿಳಿದು ಎನ್ನುವಂತೆ ಉಳುವಲ್ಲವದು ಸೃಷ್ಟಿಕರ್ತನ ಮುದ್ದು ಉಳುವಲ್ಲವದು ಸೃಷ್ಟಿಕರ್ತನ ಮುದ್ದು. ಇದುವರೆಗೆ ಪುಷ್ಪಾವತಿ ಎಸ್ ಅವರ ಧ್ವನಿಯಲ್ಲಿ ಅಕ್ಬರ್ ಸಿ ಕಾಲಿಮಿರ್ಚಿ ಅವರ ರಚನೆ ಕೇಳಿದಿರಿ. ಜೇನಹನಿ ಜೇನು ಪೆಟ್ಟಿಗೆಗಳನ್ನು ಹೆಚ್ಚು ಹೆಚ್ಚು ಅಂತರದಲ್ಲಿ ಇಡುವುದರಿಂದ ಹೆಚ್ಚು ಜೇನುತುಪ್ಪ ಸಂಗ್ರಹಿಸಬಹುದು. ಜೇನು ಯಂತ್ರದಿಂದಲೇ ಜೇನುತುಪ್ಪವನ್ನು ಅಹಿಂಸಾತ್ಮಕವಾಗಿ ಸಂಗ್ರಹಿಸಬೇಕು. ಕೃಷಿ ಋಷಿ ಜೇನು ಕೃಷಿಯನ್ನು ಮಾಡುತ್ತಿರುವ ರೈತನ ಅನುಭವ. ದೂರವಾಣಿ ಮುಖಾಂತರ ಮಾಹಿತಿ ನೀಡಿದ ರೈತ ನಾಡಗೌಡ ದೊಡ್ಡಬಸ್ಸನಗೌಡ. ಎಲ್ಲರಿಗೂ ನಮಸ್ಕಾರ. ಈಗ ನನ್ನ ಜೊತೆಗೆ ಬಳ್ಳಾರಿ ಜಿಲ್ಲೆ ಕುರುಗೋಡು ಗ್ರಾಮದ ಯುವ ಜೇನು ಕೃಷಿಕರಾಗಿರುವಂತಹ ನಾಡಗೌಡ ದೊಡ್ಡಬಸ್ಸನಗೌಡ ಅವರನ್ನ ಮಾತಾಡಿಸಿ ಜೇನು ಕೃಷಿಯ ಅನುಭವನ ತಿಳ್ಕೊಳ್ಳಂತ. ನಮಸ್ಕಾರ ನಾನಗೌಡ ಅವರೇ. ಸರ್ ನಮಸ್ತೆ. ಸರ್ ಈಗ ತಾವು ಎಲ್ಲಿವರೆಗೆ ಶಿಕ್ಷಣವನ್ನ ಕಲ್ತೀರಿ? ಸರ್ ಒಂದು ಬ್ಯಾಚುಲರ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಬಿಬಿಎಂ ಅನ್ನು ಮುಗಿಸಿದೀನಿ. ಅಂದ್ರೆ ಸ್ವಂತ ಒಂದು ಬಿಸಿನೆಸ್ ಮಾಡಬೇಕು ಅಂತ ಬಿಬಿಎಂ ಅನ್ನು ಮಾಡ್ಕೊಂಡ್ರೆ ಕ್ಯಾಂಪಸ್ ಅಲ್ಲಿ ಮೂರ್ನಾಲ್ಕು ನೌಕರಿ ಸಿಕ್ತು ನನಗೆ. ನಮ್ ತಂದೆಯವರ ಆಶಯದಂತೆ ನಾವು ಜೇನು ಕೃಷಿಯಲ್ಲಿ ಮುಂದುವರ್ತಾ ಇದೀನಿ. ಅಂದ್ರೆ ಒಕ್ಕಲುತನಕ್ಕೆ ಬಂದ್ರಿ ನೀವು? ಹೌದು ಸರ್. ಅಂದ್ರೆ ಒಕ್ಕಲುತನ ಆಕರ್ಷಣೆ ಆಯ್ತು ಅಥವಾ ನಿಮ್ಮ ತಂದೆಯವರು ಮಾಡ್ತಾ ಇರುವಂತಹ ಜೇನು ಕೃಷಿ ನಿಮಗೆ ಸೆಳೀತ? ಎರಡೂ ನಮಗೆ ತುಂಬಾ ಪ್ರಭಾವ ಬೀರುದು ಸರ್. ಮೊದ್ಲಿಂದಾನು ಇದ್ರಲ್ಲೇ ಇದ್ದೇವೆ. ಜೇನು ಕೃಷಿಯಿಂದ ನಾವು ಆಕರ್ಷಿತವಾಗಿ ಅದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಪೆಟ್ಟಿಗೆಯನ್ನ ಇಟ್ಟಿದ್ರಿ ಜೇನಿಂದು? ಸರ್ ನಮ್ ತಂದೆ ಸುಮಾರು ಒಂದ್ ಬಾಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ರು. ಅವ್ರ ಪರಿಶ್ರಮದಿಂದ ಮತ್ತೆ ನಮ್ಮ ಮನೆಯವರ ಎಲ್ಲ ಸಹಕಾರದಿಂದ ಸುಮಾರು ಒಂದು 80 ಬಾಕ್ಸ್ ನಮ್ಮ ಹತ್ರ ಮನೆ ಹತ್ರ ಇದಾವೆ. ಈಗ ಏನೆಲ್ಲ ನೀವು ಜೇನು ಕೃಷಿ ಒಳಗೆ ಮಾಡ್ತೀರಿ? ನೀವು ಜೇನು ಕೃಷಿಯಲ್ಲಿ ಬಂದ್ಬಿಟ್ಟು ನಮ್ಮ ಹೆಚ್ಚಿನ ಪರಿಶ್ರಮ ಏನಿರಲ್ಲ ಸರ್. ವಾರದಲ್ಲಿ ಅಥವಾ 10 ದಿನದಲ್ಲಿ ಒಂದು ಗೂಡಿಗೆ ಅಂದ್ರೆ ಒಂದ್ ಬಾಕ್ಸ್ ಗೆ 2-5 ನಿಮಿಷ ಸಮಯ ಕೊಟ್ಟರೆ ಸಾಕಾಗುತ್ತೆ. ಅಂದ್ರೆ ಏನೆಲ್ಲ ಮಾಡ್ತೀರಿ ನೀವು? 10 ದಿನಕ್ಕೊಂದ್ಸತಿ ನಾವು ಜೇನು ಗೂಡನ್ನ ತಪಾಸಣೆ ಮಾಡಬೇಕಾಗತ್ತೆ. ಯಾವ ತರ ಅಂದ್ರೆ ಸಂಸಾರ ಕೋಣೆ ಏನಂತೀವಲ್ಲ ಅದನ್ನ ಎತ್ತಿಬಿಟ್ಟು ಕೆಳಗಡೆ ಏನ್ ಕಸ ಏನಾದ್ರು ಬಿದ್ದಿದ್ಯಾ, ಮೇಣಜಿಕ್ಕೆ ಏನಾದ್ರು ಮೊಟ್ಟೆ ಇಟ್ಟಿದ್ಯಾ ಅಂತ ನೋಡ್ತೀವಿ. ಅದಿದ್ರೆ ಒಂದ್ ಬ್ರಷ್ ಅದನ್ನ ಕ್ಲೀನ್ ಮಾಡ್ತೀವಿ. ಆಮೇಲೆ ಗೂಡಲ್ಲಿ ಯಾವ ಹಳೆ ತಟ್ಟೆ ಇದೆಯಾ, ಇನ್ಫೆಕ್ಷನ್ ಆಗಿರ್ತಕ್ಕಂತ ಗೂಡು ಏನಾದ್ರು ತಟ್ಟೆ ಇದೆಯಾ ಅಂತ ನೋಡ್ಕೊಂಡು ಅದನ್ನ ತೆಗ್ದಾಕ್ತಿವಿ. ಇದಿಷ್ಟು ಮಾಡ್ಬಿಟ್ರೆ ಮತ್ತೇನ್ ಕೆಲಸ ಇರಲ್ಲ ಸರ್. ಇದಿಷ್ಟಕ್ಕೊಂದು ಸುಮಾರು ಒಂದು ಹೆಚ್ಚು ಅಂದ್ರೆ 5 ನಿಮಿಷ ಸಮಯ ಆಗುತ್ತೆ. ಜೇನು ಅದರಲ್ಲಿ ಸಂಗ್ರಹಣೆ ಆಗಿದೆ ಒಂದು ಗೂಡಿನಲ್ಲಿ ಅಂತ ಹೇಳಿ ನಿಮ್ಗೆ ಹೆಂಗ್ ಗುರ್ತಾಗ್ತದೆ? ಈ ಸಂಸಾರ ಕೋಣೆಯಲ್ಲಿ 8 ಫ್ರೇಮ್ಗಳು ಅಂತೀವಿ, 8 ತಟ್ಟೆಗಳು ಇರ್ತವೆ ಸರ್. ಆ 8 ತಟ್ಟೆಗಳು ಫುಲ್ ಆದ್ಮೇಲೆ ಅದ್ರ ಮೇಲೆ ಸೂಪರ್ ಚೇಂಬರ್ ಅಂತೀವಿ, ಜೇನು ಕೋಣೆ ಅಂತ ಕೊಡ್ತೀವಿ ಒಂದು. ಅದರಲ್ಲಿ ತಟ್ಟೆ ಕಟ್ತಾ ಬರ್ತೇವೆ, ಅವೆಲ್ಲ ತಟ್ಟೆ ಕಟ್ಟಿ ನಮ್ ಸುತ್ತಮುತ್ತಲ ವಾತಾವರಣಕ್ಕೆ ತಕ್ಕಂಗೆ ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಮಾಯಿಶ್ಚರ್ ಮೇಂಟೈನ್ ಮಾಡಿ ಮೇಲ್ಗಡೆ ಸೀಲ್ ಮಾಡುತ್ತೆ. ನಾವು ಮೇಲ್ಗಡೆ ಕ್ಯಾಪ್ ಓಪನ್ ಮಾಡಿದ್ಮೇಲೆ ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ ಅದು ಫುಲ್ ಆಗಿದೆ ಇಲ್ವಾ ಅಂತಂದು. ಅದ್ ನೋಡ್ಕೊಂಡ್ಬಿಟ್ಟು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಸರ್ ಅದನ್ನು. ಅಂತಂದ್ರೆ ಈಗ ಒಂದು ಸಾಮಾನ್ಯ ಜೇನು ಗೂಡಿನಿಂದ ಅಂದ್ರೆ ನೀವು ಸೂಪರ್ ಚೇಂಬರ್ ಬಿಟ್ಟು ಸಾಮಾನ್ಯ ಜೇನು ಗೂಡಿನಿಂದ ವರ್ಷದಲ್ಲಿ ಎಷ್ಟು ಜನ ಜೇನುತುಪ್ಪವನ್ನ ತೆಗಿತೀರಿ ನೀವು? ವರ್ಷದಲ್ಲಿ ಒಂದ್ ನಾವು 5 ಅಥವಾ 6 8 ತೆಗಿಬಹುದು. ಹೊರಗಡೆ ನಾವು ಅವಾಗ ಫ್ಲವರಿಂಗ್ಸ್ ಸೋರ್ಸ್ ಹೊರಗಡೆ ಹೇಗಿದೆ ನಮ್ಮ ವಾತಾವರಣ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಒಂದು ಗೂಡಿನಿಂದ ಎಷ್ಟು ಜೇನುತುಪ್ಪ ಸಿಗ್ತದೆ ನಿಮ್ಗೆ? ಸುಮಾರಿಂದ 8-10 ಕೆಜಿ ಬರುತ್ತೆ. ಕೆಲವೊಂದು ಗೂಡಲ್ಲಿ ಒಂದು 12 ಕೆಜಿ ಬರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಸರ್. ಒಂದೊಂದು ಗೂಡಲ್ಲಿ ರಾಣಿ ಮೊಟ್ಟೆ ಇರ್ತಕ್ಕಂಥ ಕೆಪಾಸಿಟಿ ಮೇಲೆ ಗೂಡಿಂದ ಬರ್ತಕ್ಕಂಥ ಜೇನುತುಪ್ಪದ ಇಳುವರಿ ಅವಲಂಬಿತ ಆಗಿರುತ್ತೆ ಸರ್. ಅದು ಸರ್, ನೀವು ಸೂಪರ್ ಚೇಂಬರ್ ಅಂತ ಹೇಳಿದ್ರೆ ಈ ಸೂಪರ್ ಚೇಂಬರ್ ಇಂದ ಹೆಂಗೆ ನಮಗೆ ಜೇನುತುಪ್ಪ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗ್ತದೆ? ಸೂಪರ್ ಚೇಂಬರ್ ಯಾಕೆ ಕೊಡ್ತೀವಿ ಅಂತಂದ್ರೆ, ನಾವು ಕಮರ್ಷಿಯಲ್ ಆಗಿ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು ಹುಳುಗಳು ಏನ್ ಮಾಡ್ತವೆ, ತುಪ್ಪನ ಮಾತ್ರ ನಮ್ಮ ಸಂಸಾರಕ್ಕೆ ಬಿಟ್ಟು ನಮ್ಗೆ ಹೆಚ್ಚು ಏನ್ ಸಂಗ್ರಹ ಆಗುತ್ತಲ್ಲ ಅದನ್ನ ಸಂಗ್ರಹ ಮಾಡ್ಲಿಕ್ಕೋಸ್ಕರನೇ ಜೇನುಕೊಳೆಯಲ್ಲಿ ತುಪ್ಪ ಕಲೆಕ್ಟ್ ಮಾಡ್ತೇವೆ ಸರ್. ಅದರಲ್ಲಿ ಯಾವ್ದೇ ಮೊಟ್ಟೆ ಇರಲ್ಲ, ಪೋಲನ್ ಇರಲ್ಲ, ಮರಿಗಳು ಇರಲ್ಲ, ಬರೀ ತುಪ್ಪ ಇರ್ತದೆ, ಬರೀ ತುಪ್ಪ ಮಾತ್ರ ಇರುತ್ತೆ. ಅದು ಗೂಡೆ ಮೇಲ್ಭಾಗದಲ್ಲಿ ಇರುತ್ತೆ, ಅದನ್ನ ನಾವು ತಗೊಂಡ್ಬಿಟ್ಟು ನಾವು ಎಕ್ಸ್ಟ್ರಾಕ್ಟರ್ ಅಂತ ಬರುತ್ತೆ, ನಾವು ಜೇನು ತುಪ್ಪ ತೆಗೆಯುವ ಒಂದು ಯಂತ್ರ ಬರುತ್ತೆ, ಯಂತ್ರದಲ್ಲಿಟ್ಟು ಅದನ್ನ ತಿರುಗಿಸ್ಬಿಟ್ರೆ ಗ್ರಾವಿಟೇಷನ್ ಪವರ್ ಗೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಲ್ಲಿ ಆಕ್ಟ್ ಆಗಿ ನಮ್ ತುಪ್ಪ ಎಲ್ಲ ಹೊರಗಡೆ ಬರುತ್ತೆ. ಆ ಗೂಡು ಒಂದು ಸೆಲ್ ಕೆಡಲ್ಲ ಸರ್, ಅದು ಎಂಟಿ ಗೂಡು ಇಟ್ಟರೆ ಮತ್ತೆ ಅನಿ ಕಲೆಕ್ಟ್ ಮಾಡ್ತವೆ. ಅಂದ್ರೆ ಎಲ್ಲಾ ಗೂಡಿಗೂ ಒಂದು ಸೂಪರ್ ಚೇಂಬರ್ ಇಟ್ಕೊಂಡಿರ್ತೀರಿ ನೀವು? ಹೌದು, ಪ್ರತಿಯೊಂದು ಭಾಗಕ್ಕೂ ಸೂಪರ್ ಚೇಂಬರ್ ಕೊಡ್ತೀವಿ ಸರ್. ಈ ಗೂಡಿನ ಒಂದು ಕಾಳಜಿ ಸಹಿತ ಮಾಡಬೇಕಾಗುತ್ತೆ, ಅದಕ್ಕೆ ಕೆಲವೊಂದು ಶತ್ರುಗಳು ಸಹಿತ ಇರ್ತವೆ, ಈ ಹಲ್ಲಿ ಬರ್ತವೆ, ಕೆಲವೊಂದು ಹುಳಗಳು ಬರ್ತವೆ, ಇರುವೆ ಬರ್ತವೆ, ಇವುಗಳ ಒಂದು ಕಾಳಜಿ ಯಾವ ರೀತಿ ನೀವು ಮಾಡ್ಕೊಳ್ತೀರಿ? ಕೋತಿ ಕಾಟಿದ್ರೆ ಅವಕ್ಕೆ ನಾವು ಒಂದು ಕಬ್ಬಿಣದ ಸ್ಟ್ಯಾಂಡ್ ಬರುತ್ತೆ, ನೆಲ್ಲ ಸುಮಾರು ಒಂದು ಎರಡು ಅಡಿ ನೆಲದಲ್ಲಿ ಉಂಡ್ಬಿಟ್ಟು ಅದ್ರ ಮೇಲೆ ನಾವು ಬಾಕ್ಸ್ ಇಟ್ಟು ಗಟ್ಟೆ ಕಟ್ಬೇಕು ಸರ್. ಅದು ಹಸಿರು ಅಳ್ಳಾಡ್ದಾಗ ಇರುವೆ ಮತ್ತೆ ಹಲ್ಲಿಗಳು ಬರ್ಲಾರ್ದಂಗೆ ಸ್ಟ್ಯಾಂಡ್ಗೆ ಸುತ್ತ ನಾವು ವೇಸ್ಟ್ ಆಯಿಲ್ ಅಥವಾ ಗ್ರೀಸ್ ಹಚ್ತೀವಿ, ಇದರಿಂದ ಅವನ್ನ ಅವಾಯ್ಡ್ ಮಾಡಬಹುದು ಸರ್. ಗೂಡಿನ ಒಂದು ಕಾಳಜಿಯನ್ನ ನೀವು ತಗೊಳ್ಬೇಕಾಗ್ತದೆ. ಹೌದು ಸರ್, ಖಂಡಿತ. ನಾಡಗೌಡ್ರೆ ಇನ್ನೊಂದು ಏನ್ ಪ್ರಶ್ನೆ ಕೇಳಬೇಕು ಅಂತಂದ್ರೆ, ತಾವೊಬ್ಬ ಯುವಕರಿದ್ರೆ ಈ ನಿರುದ್ಯೋಗಿ ಆಗಿರುವಂತಹ ಯುವಕರು ಈ ಒಂದು ಜೇನು ಕೃಷಿಯನ್ನ ಸ್ವ ಉದ್ಯೋಗವಾಗಿ ಮಾಡಿಕೊಂಡು ತಮ್ಮ ಜೀವನವನ್ನು ಮಾಡಿಕೊಳ್ಳಿಕ್ಕೆ ಏನಾದರೂ ಸಾಧ್ಯತೆ ಅದ ಅಂತೀರ ಹೇಗೆ? ಸರ್, ಖಂಡಿತವಾಗಿದೆ ಸರ್. ಜೇನು ಕೃಷಿ ಉತ್ತಮವಾದ ಉದಾಹರಣೆ ಇದು. ಮನೆ ಗೃಹಿಣಿಯರಿಗೆ ಒಂದು ಸೂಕ್ತವಾದ ವ್ಯಾಪಾರ ಮಾಡಕ್ಕೂ ಅನುಕೂಲ ಮಾಡಿಕೊಡುತ್ತೆ, ಸ್ವಯಂ ಉದ್ಯೋಗ ಸೃಷ್ಟಿ ಆಗುತ್ತೆ. ಇದರಿಂದ ಈ ಜೇನು ಕೃಷಿಯನ್ನ ಮಾಡಬೇಕು, ಜೇನು ಪೆಟ್ಟಿಗೆನ ಇಡಬೇಕು ಅಂತಂದ್ರೆ ಹೊಲ ಇರಬೇಕೇ ಅಂತದನ್ನ, ಹೊಲ ಇಲ್ಲಾಂದ್ರೂ ನಾವು ಇಡಬಹುದಾ ನಮ್ಮ ಮನೆ ಒಳಗಡೆ? ಸರ್, ಹೊಲ ಇಲ್ಲ ಅಂದ್ರೆ ಇಡಬಹುದು, ಹೊಲ ಎದುರು ಇಡಬಹುದು. ಮನೆ ಹತ್ರ ಒಂದು ಪೆಟ್ಟಿಗೆ ಇಟ್ಟಿದೀವಿ ಅಂತಂದ್ರೆ 2x2 ಪ್ಲೇಸ್ ಇದ್ರೆ ಸಾಕು, ಅದಕ್ಕೆ 2x2 ಜಾಗ ಇದ್ರೆ ಸಾಕು. ಅಲ್ಲಿಂದ ಸುಮಾರು ಸರೌಂಡಿಂಗ್ 2 ಕಿಲೋಮೀಟರ್ ಉಳು ಹೋಗಿ ಬರುತ್ತೆ, ಸುಮಾರು 700 ಎಕರೆಯಷ್ಟು ಓಡಾಡುತ್ತೆ ಒಂದ್ ದಿನಕ್ಕೆ. ಸರ್, ಅಂತಂದ್ರೆ ಒಂದು ಲಾಭದಾಯಕವಾಗಿ ನಾವು ಜೇನು ಕೃಷಿಯನ್ನ ಮಾಡಿ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದಂತ್ರಿ? ಖಂಡಿತವಾಗುತ್ತೆ ಸರ್. ಇದು ಈ ಜೇನು ಕೃಷಿಯನ್ನ ಮಾಡಬೇಕು ಅಂತಂದ್ರೆ ಒಂದು ತರಬೇತಿಯನ್ನ ತೋಳ್ಬೇಕಾಗ್ತದೆ ವೈಜ್ಞಾನಿಕವಾಗಿ. ಜೇನನ್ನ ನಾವು ಹುಳುಗಳನ್ನ ಹಿಡಿಬೇಕು, ಆ ರಾಣಿ ಸಂಸಾರ ಎಲ್ಲ ನೋಡ್ಬೇಕು, ಎಲ್ಲಿ ಜೇನು ತುಪ್ಪ ಇರ್ತದೆ ಅದನ್ನ ಹೆಂಗೆ ತೆಗಿಬೇಕು, ಇದೆಲ್ಲ ಒಂದು ಬೇಕಾಗ್ತದೆ. ನೀವು ಒಂದು ತರಬೇತಿ ಎಲ್ಲಿ ತಗೊಂಡಿರಿ? ಮನೆಯ ಮೊದಲ ಪಾಠಶಾಲೆ ನಂಗೆ ನಮ್ ತಂದೆ ನಮ್ ಗುರುಗಳು ಇದಕ್ಕೆ, ಆಮೇಲೆ ಅವ್ರು ಮತ್ತೆ ನಮ್ಗೆ GKVK ಕಲ್ಸಿದ್ರು ಇನ್ ಸ್ವಲ್ಪ ಹೆಚ್ಚಿನ ಮಾಹಿತಿಗಾಗಿ. ಅವರು ಹೋಗಿದ್ರು, ಸ್ಟಾರ್ಟ್ ಮಾಡಿ ಒಂದ್ ಸುಮಾರು ಒಂದು 30 ಪೆಟ್ಟಿಗೆ ಮಾಡಿದ್ಮೇಲೆ ಅವ್ರು ಟ್ರೈನಿಂಗ್ ಹೋಗಿದ್ರು. ಅಂದ್ರೆ ನಮಗೆ ಯಾವ ಯಾವ ವಾತಾವರಣಕ್ಕೆ ಯಾವ ತಳಿ ಜೀನ್ ಸಾಕ್ಬೇಕು, ಯಾವ ತಿಂಗಳಲ್ಲಿ ಯಾವ ಕ್ರಾಪ್ ಬಂದ್ರೆ ಇವಕ್ಕೆ ಯಾವ ತರ ಮೇಂಟೈನ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಹೌದಲ್ಲ ಸರ್, ಅಂದ್ರೆ ಒಂದು ನೀವು ತರಬೇತಿ ತಗೊಂಡ್ಮೇಲೆ ನಿಮ್ಗೆ ಇನ್ನೂ ಒಂದು ಹೆಚ್ಚಿನ ಒಂದು ವೈಜ್ಞಾನಿಕ ಮಾಹಿತಿ ಸಿಕ್ಕಂಗಾಗಿದೆ. ಹೌದು ಸರ್, ಹೌದು. ಸರ್, ಈಗ ನಮ್ಮ ಕಾರ್ಯಕ್ರಮ ಕೇಳ್ತಾರಂತ ಯುವಕರು ಯುವತಿಯರು ಅವರು ಜೇನು ಸಾಕಾಣಿಕೆ ಮಾಡಬೇಕು, ಅವರು ಒಂದಿಷ್ಟು ಲಾಭ ಮಾಡ್ಕೊಳ್ಬೇಕು, ಜೊತೆಗೆ ಏನಂತಂದ್ರೆ ಈ ಪರಿಸರನ ಸ್ವಚ್ಛ ಇರಬೇಕು, ಆಮೇಲೆ ಪಾಲಿನೇಷನ್ ಆಗಿ ಇಳುವರಿ ಹೆಚ್ಚಾಗಬೇಕು. ಹೌದು ಸರ್. ಅಂತಂದ್ರೆ ಅವರು ನಿಮ್ ಜೊತೆಗೆ ಮಾತಾಡಬೇಕು, ಚರ್ಚೆ ಮಾಡಬೇಕು ಅಂತಂದ್ರೆ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಿ ಸರ್? 9741-7272-02. ಇನ್ನೊಂದಿದೆ 9964-2520-15. ರೈತ ಬಂದ್ರೆ ತಾವು ನಾಡಗೌಡರನ್ನ ಸಂಪರ್ಕ ಮಾಡಬೇಕು ಅಂತಂದ್ರೆ ಅವ್ರ ಮೊಬೈಲ್ ನಂಬರ್ ನಾ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಎರಡು ಮೊಬೈಲ್ ನಂಬರ್ ಅದವ. ಮೊದಲನೇ ನಂಬರು 9741-7272-02. ಇನ್ನೊಂದು ನಂಬರು 9964-2520-15. ಈ ಮೊಬೈಲ್ ನಂಬರ್ಗಳಿಗೆ ನೀವು ಫೋನ್ ಮಾಡಿ ಜೇನು ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡ್ಕೊಳ್ಬಹುದು. ನಾಡಗೌಡ್ರೆ, ಇನ್ನೊಂದು ಪ್ರಶ್ನೆ ನನ್ನ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮೊದಲು ಏನಂತಂದ್ರೆ, ತಮಗೆ ಜೇನು ಕೃಷಿಯಲ್ಲಿ ಏನಾದರೂ ಅವಾರ್ಡ್ ಏನಾದರೂ ಬಂದಿದ್ದೇನೆ ಹೆಂಗೆ ಸರ್? ತಮಗೆ ಬಳ್ಳಾರಿ ವಿಶ್ವ ಸಂಘದಿಂದ ವಾಣಿಜ್ಯ ರತ್ನ ಅಂತ ಬಿರುದು ಕೊಟ್ಟಿದ್ದಾರೆ. ಅವಾರ್ಡ್ ಬಂದ್ಮೇಲೆ ನಿಮ್ಗೆ ಇನ್ನೂ ಒಂದು ಜೇನು ಕೃಷಿ ಮೇಲೆ ಹೆಚ್ಚಿನ ಪ್ರೀತಿ ಬಂದು ಅದನ್ನ ಪ್ರಚಾರ ಮಾಡಲಿಕ್ಕೆ ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾ ಇದ್ರಿ? ಹೌದು ಸರ್, ಹೌದು. ನಿಮ್ಮ ಹೊಲಕ್ಕೆ ನಿಮ್ಮ ಮನೆಗೆ ಸಾಕಷ್ಟು ಜನ ಬರ್ತಿರ್ಬೇಕಲ್ಲ ಸರ್ ಜೇನು ಕೃಷಿ ನೋಡ್ಲಿಕ್ಕೆ? ನಮಗೆ ಅಗ್ರಿಕಲ್ಚರ್ ಕಾಲೇಜ್ ಕಡೆಯಿಂದ, ರಾಯಚೂರು, ಆಮೇಲೆ ಗಂಗಾವತಿ ಆ ಕಡೆಯಿಂದ ನಮಗೆ